ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತ ಬಂಧುವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಇರತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಜ ಮತ್ತು ಮಣ್ಣಿನಿಂದ ಬರುವಂತಹ ರೋಗಗಳ ಹತೋಟಿಗೆ ಅನುಸರಿಸುವ ಕ್ರಮಗಳ ಕುರಿತು ಮಾಹಿತಿ, ನಂತರ ಹವಾಮಾನ ವರದಿ ಕೇಳಲಿದ್ದೀರಿ. ಬನ್ನಿ ರೈತ ಬಾಂಧವರೇ, ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ ಕೇಳಿ ಬರೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ಬನ್ನಿ ರೈತ ಮುಂದುವರಿಕ ಕೇಳಿ. ಬೀಜ ಮತ್ತು ಮಣ್ಣಿನಿಂದ ಬರುವ ರೋಗಗಳ ಹತೋಟಿಗೆ ಅನುಸರಿಸಬೇಕಾದಂತಹ ಮುಂಜಾಗ್ರತಾ ಕ್ರಮಗಳ ಕುರಿತು ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಮತ್ತು ಬೀಜದಿಂದ ಬರ್ತಕ್ಕಂಥ ರೋಗಗಳ ಒಂದು ತಡಿಬೇಕಾದ್ರೆ ಏನು ಒಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಯಾವ ರೀತಿ ಮಣ್ಣಿಂದ ಮತ್ತು ಬೀಜದಿಂದ ರೋಗಗಳು ಪ್ರಸಾರ ಆಗ್ತವೆ, ಬರಲಾರ್ದಂತೆ ನಮ್ಮ ರೈತ ಬಾಂಧವರು ಸಿದ್ಧತೆ ಅಂದರೆ ಬಿತ್ತುಕ್ಕಿಂತ ಮುಂಚೆನೆ ಏನು ಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಅಜಿತ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಅಜಿತ್ ಕುಮಾರ್ ಅವರೇ. ನಮಸ್ತೆ ಸರ್. ಹೇಳಿ, ಮೊದಲನೇದಾಗಿ ಮಣ್ಣು ಮತ್ತು ಬೀಜ ಇವೆರಡೂ ಬಹಳಷ್ಟು ಮಾತಾಡ್ತಿರ್ತಾರೆ ವಿಜ್ಞಾನಿಗಳು, ಹೇಳ್ತಿರ್ತಾರೆ ಇಲ್ಲ ಮಣ್ಣಿಂದ ರೋಗ ಬರ್ತವೆ ಬೀಜದಿಂದನೂ ಬರ್ತಿರ್ತವೆ, ಅದಕ್ಕೆ ರೈತರು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅಂತ ಹೇಳ್ತಾರೆ. ಏನು ಮಣ್ಣಿಂದ ಮತ್ತು ಬೀಜದಿಂದ ಯಾವ ರೀತಿ ರೋಗಗಳು ಬರ್ತಾವೆ ಅಂತ ಹೇಳ್ತಾವೆ? ಈಗ ನಾವು ಫಸ್ಟು ನಮ್ಮ ಕೃಷಿಗೆ ನೋಡ್ತು ಅಂತಂದ್ರೆ ಬೀಜ ಮತ್ತು ಮಣ್ಣು ಎರಡೂ ಎರಡು ಆಧಾರ ಸ್ತಂಭ ಇದ್ದಾಗಿ ಪ್ರಾರಂಭ ಆಗಿ ಬೀಜದಿಂದನೇ ಕೃಷಿ ಮುಕ್ತಾಯ. ಆದ್ರಿಂದ ನಾವು ಬೀಜವನ್ನ ನಾವು ಆಯ್ಕೆ ಮಾಡಬೇಕಾದ್ರೆ ರೋಗ ರಹಿತ ಬೀಜವನ್ನ ಮತ್ತೆ ಆರೋಗ್ಯಕರ ಬೀಜವನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಏನಕ್ಕಪ್ಪ ಅಂತಂದ್ರೆ ಅನೇಕ ರೋಗಕಾರಕ ಶಿಲೀಂಧ್ರ ಏನಿರ್ತವೆ, ಬ್ಯಾಕ್ಟೀರಿಯಾ ಇರ್ತವೆ ಅಥವಾ ಜಂತುಗಳು ಇರ್ಬೋದು, ಅವೆಲ್ಲ ಸರ್ ಬೀಜದಿಂದನೇ ಸಹ ಆಡುವಂತಹ ಸ್ವಭಾವ ಒಂದು ಗುಣವನ್ನು ಹೊಂದ್ಕೊಂಡಿವೆ. ಅದೇ ರೀತಿ ಉದಾಹರಣೆ ನೋಡ್ತು ಅಂತಂದ್ರೆ, ಈಗ ಬೀಜದಿಂದ ಈಗ ಚುಕ್ಕೆ ರೋಗ ಉಂಟು ಮಾಡುವಂತಹ ರೋಗಾಣುಗಳು ಆಡ್ತವೆ, ಮತ್ತೆ ನಂಜಾಣು ರೋಗಗಳನ್ನು ಉಂಟು ಮಾಡುವಂತಹ ನಂಜಾಣುಗಳು ಸಹ ಬೀಜದಿಂದ ಆಡ್ತವೆ. ಅದ್ರ ಜೊತೆಗೆ ಕೆಲವೊಂದು ಬಾರಿ ಜಂತುಹುಳುಗಳು ಸಹ ಬೀಜದಿಂದ ಆಡುವಂತಹ ಅನೇಕ ಉದಾಹರಣೆಗಳು ಇದೆ. ಆದ್ರಿಂದ ನಾವು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಈಗ ಮಣ್ಣು ಪ್ರತಿಯೊಂದು ಜೀವಿಗೂ ಸಹ ಆಧಾರ ಸ್ತಂಭ ಆಗಿದೆ. ಏನಕ್ಕಪ್ಪ ಅಂತಂದ್ರೆ, ಈಗ ಏನ್ ನಮ್ಗೆ ರೋಗಗಳನ್ನು ಉಂಟು ಮಾಡುವಂತಹ ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಜೊತೆಗೆ ದುಂಡಾಣು ಏನಿದೆ, ಇವೆಲ್ಲ ತಮ್ಮ ಜೀವನ ಕ್ರಮವನ್ನು ಮಣ್ಣಿನಲ್ಲೇ ಸಹ ಪ್ರಾರಂಭಿಸಿ ಮಣ್ಣಿನಲ್ಲೇ ಮುಕ್ತಾಯ ಆಗ್ತವೆ. ಜೊತೆಗೆ ಯಾವಾಗ ನಮ್ಮ ಬೆಳೆಗಳು ಇರೋದಿಲ್ಲ, ಅವು ಮಣ್ಣಿನಲ್ಲೇ ಅನೇಕ ರಚನೆಗಳನ್ನು ಉತ್ಪತ್ತಿ ಮಾಡಿ ಮಣ್ಣಿನಲ್ಲೇ ಜೀವಂತವಾಗಿರೋಕೆ ಪ್ರಯತ್ನ ಮಾಡ್ತವೆ. ಆದ್ರಿಂದ ನಾವು ಪ್ರತಿ ಸಲ ಬೆಳೆ ಹಾಕ್ದಾಗ ನಾವು ರೋಗ ಬಂದ ಮೇಲೆ ಸಹ ನಾವು ಅದನ್ನ ಸಿಂಪಡಣೆ ಮಾಡೋಣ ಅಂತ ಹೋಯ್ತು ಅಂದ್ರೆ ಆಗೋದಿಲ್ಲ. ಆದ್ರಿಂದ ಈ ಬೀಜದಿಂದ ಮತ್ತೆ ಮಣ್ಣಿನಿಂದ ಬರುವಂತಹ ರೋಗಗಳನ್ನ ನಾವು ಮುಂಜಾಗ್ರತೆಯಾಗಿ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಈಗ ಬರೋ ನಮ್ಮ ರಾಯಚೂರು ಜಿಲ್ಲೆಗೆ ಬಂದಾಗ ಮುಖ್ಯವಾಗಿ ಬೆಳೀತಕ್ಕಂತ ಬೆಳೆ ಅಂತಂದ್ರೆ ಈ ಭಾಗದಲ್ಲಿ ಮೊದಲನೇದು ಭತ್ತ, ನಂತರ ಬರೋದು ಹತ್ತಿ ಬರುತ್ತೆ, ಮೆಣಸಿನಕಾಯಿ ಬರ್ತದೆ, ತೊಗರಿ ಬೆಳೆಗಳು ಬರ್ತವೆ, ಕಡಲೆ, ಸಜ್ಜೆ ಇವು ಪ್ರಮುಖವಾದಂತಹ ಬೆಳೆಗಳು. ಈ ಭತ್ತದ ಬೆಳೆಗೆ ಬಂದ್ರೆ ಭತ್ತದ ಬೆಳೆಯಲ್ಲಿ ಬೀಜದಿಂದ ಯಾವ ರೋಗ ಬರ್ತದೆ ಮುಖ್ಯವಾಗಿ? ಈಗ ಭತ್ತದ ಬೆಳೆ ನೋಡ್ತು ಅಂತಂದ್ರೆ ಬೀಜದಿಂದ ಬೆಂಕಿ ರೋಗ ಅನ್ನೋ ಒಂದು ರೋಗ ಏನಿದೆ, ಬ್ಲಾಸ್ಟ್ ಅಂತ ಕರಿತೀವಲ್ಲ, ಅದು ಜಾಸ್ತಿ ಬರುವಂತ ರೋಗ ಆಗಿದೆ. ಅದ್ ಬಿಡ್ತು ಅಂತಂದ್ರೆ ಇತ್ತೀಚೆಗೆ ನಾವು ಫಾಸ್ಮಟ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ, ಹುಸಿ ಕಾಡಿಗೆ ರೋಗ ಅಂತ, ಅದು ಸಹ ಬೀಜದಿಂದ ಆಡುವಂತ ರೋಗ. ಅದ್ ಜೊತೆಗೆ ಶೀತ್ ಬ್ಲೈಟ್, ಕವಚ ಕೊಳೆ ರೋಗ ಅಂತ ಏನ್ ಕರಿತೀವಿ, ಅದು ಸಹ ಬೀಜದಿಂದ ಆಡುವಂತ ಸಾಮಾನ್ಯವಾಗಿ ಆಡುವಂತ ರೋಗಗಳಾಗಿವೆ. ಇವನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕಪ್ಪ ಅಂತಂದ್ರೆ, ಈ ಬೀಜೋಪಚಾರದಲ್ಲಿ ಅನೇಕ, ಈಗ ಅದೇ ರೀತಿ ಭತ್ತ ಬಿಡ್ತು ಅಂತಂದ್ರೆ ನೆಕ್ಸ್ಟ್ ಮೆಣಸಿನಕಾಯಿ. ಮೆಣಸಿನಕಾಯಿನಲ್ಲಿ ನೋಡ್ತು ಅಂತಂದ್ರೆ ಇದು ಒಂದು ಅತ್ಯಂತ ಪ್ರಮುಖವಾದ ಬೆಳೆ ಆಗಿದೆ ಇತ್ತೀಚೆಗೆ, ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇರೋದ್ರಿಂದ ಒಳ್ಳೆ ಬೆಳೆ ಆಗಿದೆ. ಇತ್ತೀಚೆಗೆ ಈ ಮೆಣಸಿನಕಾಯಿಗೆ ಒಂದು ಸೊರಗ ರೋಗ ಬರುತ್ತೆ. ಈ ಸೊರಗ ರೋಗನು ಸಹ ಮಣ್ಣಲ್ಲಿ ಇರುವಂತಹ ಶಿಲೀಂಧ್ರದಿಂದ ಬರೋದು. ಅದ್ ಬಿಡ್ತು ಅಂತಂದ್ರೆ ಸಸಿ ಕೊಳೆ ರೋಗ ಬರುತ್ತೆ. ನಾವೆಲ್ಲಿ ಸಸಿ ಮಡಿನ ಹಾಕಿ ನಾಟಿ ಮಾಡೋ ಪದ್ಧತಿ ಇರುತ್ತೆ ಅಲ್ಲಿ ಸಸಿ ಕೊಳೆ ರೋಗ ಬರುತ್ತೆ. ಅದ್ರ ಜೊತೆಗೆ ನಾವು ನೋಡ್ತು ಅಂತಂದ್ರೆ ದುಂಡಾಣುವಿನಿಂದ ಸೊರಗ ರೋಗ ಬರುವಂತಹ ಇದನ್ನು ಸಹ ನಾವು ನಿದರ್ಶನಗಳನ್ನು ನೋಡ್ತಾ ಇದೀವಿ. ಇನ್ನು ಅದ್ ಬಿಡ್ತು ಅಂದ್ರೆ ತೊಗರಿ ಮತ್ತೆ ಕಡಲೆ, ಅವು ಸಹ ಈ ಭಾಗದ ಮುಖ್ಯ ಬೆಳೆಗಳಾಗಿರುತ್ತೆ. ಇತ್ತೀಚೆಗಂತೂ ತೊಗರಿ ಕಡಲೆ ಇಲ್ಲ ಯಾವ ಭೂಮಿಲಿ ಬೆಳೀತಾರೆ, ಎಲ್ಲಾ ಕಡೆಯಿಂದ ಸಹ ಸೊರಗು ರೋಗ ಮತ್ತೆ ಬೇರು ಕೊಳೆ ರೋಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಶಿಲೀಂಧ್ರ. ಈ ಶಿಲೀಂಧ್ರ ಎಲ್ಲಿಂದ ಬರುತ್ತೆ? ಶಿಲೀಂಧ್ರ ಎಲ್ಲಿಂದ ಇರೋದು? ಮಣ್ಣಿನಲ್ಲೇ ನಾವ್ ಏನು ಬೆಳೆನ ಬಿತ್ತಾ ಇದೀವಿ ಆ ಮಣ್ಣಿನಲ್ಲೇ ಆ ಶಿಲೀಂಧ್ರ ಜೀವಂತವಾಗಿರುತ್ತೆ. ನಾವು ಪ್ರತಿ ಸಲ ಬೆಳೆ ಬಿತ್ತಿದಾಗ ಅದೊಂದು ಶಿಲೀಂಧ್ರ ತನ್ನ ಜೀವಂತವಾಗಿದ್ದು ನಂತರ ಗಿಡದೊಳಗೆ ಹೋಗಿ ತನ್ನ ಪ್ರಭಾವನ ಉಂಟು ಮಾಡಿ ಗಿಡಗಳನ್ನ ಸಾಯಿಸ್ತಾ ಇರುತ್ತೆ. ಈ ರೀತಿ ಬೆಳೆಗಳಿಗೆ ಅವು ಇದು ಜಾಸ್ತಿ ಬಾಧೆಯನ್ನು ಉಂಟು ಮಾಡ್ತಾ ಇರ್ತಾವೆ. ಈಗ ಅವನ್ನ ನಾವು ತಡೆಗಟ್ಟಬೇಕು ಯಾವ ರೀತಿ ಏನಪ್ಪಾ ಅಂತಂದ್ರೆ, ಒಂದು ಬೀಜೋಪಚಾರ ಮಾಡಬಹುದು. ಈ ಬೀಜೋಪಚಾರ ಮಾಡಿದಾಗ ಏನಾಗುತ್ತೆ, ಬೀಜದ ಮೇಲ್ಮೈ ಮೇಲೆ ಇರುವಂತಹ ಕೆಲವೊಂದು ರೋಗಾಣುಗಳು, ಕೆಲವೊಂದು ಬಾರಿ ಬೀಜದ ಒಳಗಡೆನೂ ಸಹ ಇರ್ತವೆ ರೋಗಾಣುಗಳು, ಅವನ್ನ ನಾವು ನಾಶಪಡಿಸಿ ಉತ್ತಮವಾದ ಬೀಜಗಳನ್ನ ನಾವು ಬಿತ್ತನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಈ ಬೀಜೋಪಚಾರದಿಂದ ಅನುಕೂಲ ಏನಪ್ಪ, ಇಲ್ಲ ನಾವು ಬೀಜ ಬಿತ್ತನೆ ಮಾಡೋಣ ರೋಗ ಬಂದ್ಮೇಲೆ ಔಷಧಿ ಹೊಡ್ಕೋಣ ಅಂತಂದ್ರೆ ಅದು ಆಗೋದಿಲ್ಲ. ಏನಕ್ಕಂದ್ರೆ ಒಂದ್ಸಲ ರೋಗ ಬಂತು ಅಂತಂದ್ರೆ, ಈಗ ನಾವು ಸೊರಗ ರೋಗನೇ ತಗೊಳ್ಳಿ, ಬೆರುಕೊಳೆ ರೋಗ ತಗೊಳ್ಳಿ, ಅಥವಾ ನಂಜಾಣ ರೋಗಗಳು, ಮೆಣಸಿನಕಾಯಿನ ನಂಜಾಣ ರೋಗ, ಅವು ಯಾವುದೇ ತಗೊಂತ ರೋಗ ಲಕ್ಷಣಗಳು ಕಂಡ ನಂತರ ನಾವು ಅದಕ್ಕೆ ಸ್ಪ್ರೇ ಮಾಡೋಣ ಅಂತ ಹೋಯ್ತು ಅಂದ್ರೆ ನಮಗೆ ಅದರಿಂದ ಆಗುವಂತ ನಷ್ಟ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ನಷ್ಟನೂ ಜಾಸ್ತಿ ಆಗುತ್ತೆ. ಆದ್ರೆ ನಾವು ಬೀಜೋಪಚಾರದಿಂದ ನಾವು ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಹೋದಾಗ ನಾವು ಹಾಕುವಂತ ಬೀಜ ಏನಿರುತ್ತೆ, ಕಡಿಮೆ ಇರುತ್ತೆ. ಅದಕ್ಕೆ ತಗಲುವಂತಹ ಔಷಧಿ, ಶಿಲೀಂಧ್ರ ನಾಶಕ ಆಗ್ಬೋದು ಅಥವಾ ಜೈವಿಕ ಶಿಲೀಂಧ್ರ ನಾಶಕ ಆಗ್ಬೋದು, ಅವಕ್ಕೆ ತಗಲುವಂತಹ ಔಷಧಿಯ ವೆಚ್ಚ ಕಡಿಮೆ ಆಗುತ್ತೆ ಒಂದು. ಜೊತೆಗೆ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದಾಗ ಸುಮಾರು 30 ದಿನಗಳವರೆಗೆ ನಾವೇನು ಅದನ್ನ ಉಪಚಾರ ಮಾಡಿರ್ತೀವಿ ಅದು ಮಣ್ಣಿನಲ್ಲಿರುವಂತಹ ಶಿಲೀಂಧ್ರ ಹಾಗೂ ಬೀಜದಲ್ಲಿರುವಂತಹ ರೋಗಾಣುಗಳ ವಿರುದ್ಧ ತನ್ನ ಪ್ರಭಾವನ ಬೀರಿ ನಮ್ಮ ಗಿಡ ಏನಿರುತ್ತೆ ಬೆಳೆಗಳ ಅದಕ್ಕೆ ರಕ್ಷಣೆಯನ್ನು ನೀಡುತ್ತೆ. ಇದು ತಾವು ಹೇಳಿದಂಗೆ ಕೆಲವೊಂದು ರೋಗಗಳನ್ನ ಎಲ್ಲಾ ಬೆಳೆಗಳಲ್ಲಿ ಹೇಳಿದ್ರೆ ಯಾವ್ಯಾವ ಬರ್ತಾವಂತಕ್ಕಂಥದ್ದು, ಹೇಗೆ ಬೀಜೋಪಚಾರ ಮಾಡಬೇಕು ಅಂತಕ್ಕಂಥ ವಿಚಾರ ಏನಿದು, ಯಾವ ಬೆಳೆಗಳಲ್ಲಿ ಯಾವ್ಯಾವ ಒಂದು ರಾಸಾಯನಿಕವನ್ನ ಬಳಸಿ ಬೀಜೋಪಚಾರ ಮಾಡಬೇಕಾಗತ್ತೆ? ಈಗ ಬೀಜೋಪಚಾರ ಅಂತ ನೋಡ್ತು ಅಂತಂದ್ರೆ ಬೀಜೋಪಚಾರದಲ್ಲಿ ಅನೇಕ ವಿಧ ಇದೆ. ಒಂದು ಭೌತಿಕ ವಿಧಾನ, ಇನ್ನೊಂದು ರಾಸಾಯನಿಕ ಪದ್ಧತಿ, ಮತ್ತೆ ಕೆಲವೊಂದು ಬಾರಿ ನಾವು ಬಿಸಿ ನೀರು ಅಥವಾ ಬಿಸಿಗಳನ್ನು ಉಪಯೋಗಿಸಿ ಸಹ ನಾವು ಬೀಜೋಪಚಾರ ಮಾಡ್ತೀವಿ, ಅದು ಜಾಸ್ತಿ ಚಾಲ್ತಿಯಲ್ಲಿಲ್ಲ. ಈಗ ಭೌತಿಕ ವಿಧಾನ ಅಂದ್ರೆ ಹೆಂಗಪ್ಪ ಅಂತಂದ್ರೆ, ಈಗ ಒಂದು ಸಾರಿ ಈಗ ಬೀಜಗಳು ಏನಾದ್ರೂ ರೋಗಾಣುವಿಂದ ಬಾಧೆ ಆಗಿತ್ತು ಅಂತಂದ್ರೆ ಆ ಬೀಜದಲ್ಲಿ ಅನೇಕ ರೀತಿಯ ಬದಲಾವಣೆ ನೋಡ್ತೀವಿ. ಒಂದು ಬೀಜದ ಗಾತ್ರದಲ್ಲಿ, ಇನ್ನೊಂದು ಬೀಜದ ತೂಕದಲ್ಲಿ, ಮತ್ತೆ ಇನ್ನೊಂದು ಬೀಜದ ಆಕಾರದಲ್ಲಿ, ಇವು ಮೂರು ಸಹ ಬದಲಾವಣೆ ಆಗುತ್ತವೆ. ಇಂಥ ಸಮಯದಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ, ಈಗ ನೀವು ಇದನ್ನೇ ತಗೊಳ್ಳಿ, ಈಗ ಭತ್ತದಲ್ಲಿ ಏನಾದ್ರೂ ಕಾಡಿಗೆ ರೋಗ ಬಂದಿತ್ತು ಅಂದ್ರೆ ಅಂತಹ ಬಾಧೆಗೊಳಗಾದ ಬೀಜಗಳ ಗಾತ್ರ ದಪ್ಪ ಆಗಿರ್ತದೆ. ಅಂತಹ ಸಮಯದಲ್ಲಿ ನಾವು ಜರಡಿ ಮಾಡ್ತು ಅಂತಂದ್ರೆ, ಜರಡಿ ಮಾಡ್ತಾ ಅಂದ್ರೆ ಏನಪ್ಪಾ ಆಗುತ್ತೆ ಅಂದ್ರೆ, ಆರೋಗ್ಯಕರ ಬೀಜಗಳೆಲ್ಲ ಕೆಳಗಡೆ ಬೀಳ್ತವೆ, ಯಾವುದು ರೋಗ ಸಹಿತ ಇರ್ತದೆ ಆ ಬೀಜಗಳೆಲ್ಲ ಮೇಲ್ಗಡೆ ಬೀಳ್ತವೆ, ಅವಾಗ ನಾವು ತೆಗೆದಾಕ್ಬಹುದು. ಆ ರೀತಿ ನಾವು ಬೀಜಗಳನ್ನ ರೋಗರಹಿತ ಮತ್ತೆ ರೋಗ ಸಹಿತ ಬೀಜಗಳನ್ನ ಭೌತಿಕವಾಗಿ ನಾವು ಅದನ್ನ ಸಪರೇಟ್ ಮಾಡಬಹುದು, ಒಂದು ವಿಧಾನ. ಇನ್ನೊಂದೇನಪ್ಪಾ ಅಂತಂದ್ರೆ ಬ್ರೈನ್ ಸೊಲ್ಯೂಷನ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಏನಪ್ಪಾ ಇದು ಅಂದ್ರೆ, ಉಪ್ಪು ನೀರಿನಿಂದ ನಾವು ಅದನ್ನ ಉಪಚಾರ ಮಾಡುವುದು ಬೀಜಗಳನ್ನ. ಉಪ್ಪು ನೀರಿಂದ ಯಾವ ರೀತಿ ಉಪಚಾರ ಮಾಡ್ತೀವಿ ಅಂತಂದ್ರೆ, ಈ ಭತ್ತದಲ್ಲೇ ತಗೊಂತಂದ್ರೆ ಈಗೇನಾದ್ರೂ ಬೆಂಕಿ ರೋಗ ಅಥವಾ ಕುತ್ತಿಗೆ ಬೆಂಕಿ ರೋಗ ಬಂದಾಗ ಏನಾಗುತ್ತೆ, ಬೀಜಗಳೆಲ್ಲ ಜುಳ್ಳಾಗ್ತವೆ, ಅಂದ್ರೆ ಕಾಳು ತುಂಬಿರೋದೆಲ್ಲ ಜುಳ್ಳಾಗ್ತವೆ. ಅಂತ ಸಮಯದಲ್ಲಿ ನಾವು ಸುಮಾರು 1 ಲೀಟರ್ ನೀರಿಗೆ 100 ಗ್ರಾಮಷ್ಟು ಉಪ್ಪನ್ನ ಕರಗಿಸಿ ಅದರಲ್ಲಿ ನಾವು ನಮ್ಗೆ ಬೇಕಾಗುವಂತಹ ಭತ್ತವನ್ನ ನೆನೆ ಹಾಕ್ತಾಗ ಏನಪ್ಪ ಆಗುತ್ತೆ ಅಂತಂದ್ರೆ, ತೂಕ ಇಲ್ದಿರುವಂತಹ ಜಳ್ ಭತ್ತ ಎಲ್ಲ ಮೇಲ್ಗಡೆ ತೇಲ್ತಾ ಇರ್ತವೆ. ಅವನ್ನ ತೆಗೆದು ನಾವು ಅದನ್ನ ಸಪರೇಟ್ ಮಾಡಿ ಬೇರ್ಪಡಿಸಿ ರೋಗ ಇಲ್ದಿರುವಂತಹ ಆರೋಗ್ಯಕರವಾದಂತಹ ಬೀಜಗಳನ್ನ ನಾವು ಬಿತ್ತನೆಗೆ ಉಪಯೋಗಿಸಬಹುದು. ನೀವೀಗ ಇನ್ನೊಂದು ನನ್ನ ಪ್ರಶ್ನೆ ಕೇಳಬಹುದು, ಇದನ್ನ ನಾವು ಉಪ್ಪು ನೀರಲ್ಲಿ ಯಾಕೆ ಮಾಡಬೇಕು, ಯಾಕೆ ನಾರ್ಮಲ್ ವಾಟರ್ ಯಾಕೆ ಮಾಡಬಾರ್ದು, ನಾರ್ಮಲ್ ಸಾಧಾರಣ ನೀರಲ್ಲಿ ಯಾಕೆ ಮಾಡಬಾರ್ದಪ್ಪ ಅಂತಂದ್ರೆ, ಇನ್ನ ಉಪ್ಪನ್ನ ಉಪಯೋಗಿಸೋದ್ರಿಂದ ಒಂದು ಏನು ಜೊಳ್ಳು ಬೀಜ ಇರ್ತವೆ ರೋಗ ಬಂದಿರುವಂತಹ ಬೀಜ, ಅವು ಮೇಲ್ಗಡೆ ತೇಲ್ತವೆ. ಅದ್ರ ಜೊತೆಗೆ ಯಾವುದೇ ರೋಗಾಣು ಏನಾದ್ರೂ ಬೀಜದ ಮೇಲ್ಪದದಲ್ಲಿ ಇತ್ತು ಅಂತಂದ್ರೆ ಅದು ಸಾಯುತ್ತೆ, ಯಾಕಂದ್ರೆ ನಾವು ಉಪ್ಪು ನೀರನ್ನ ಉಪಯೋಗಿಸ್ತಾ ಇದೀವಿ ಅದು ಸಹ ಸಾಯುತ್ತೆ. ಈ ವಿಧಾನ ಉಪಯೋಗಿಸಿದಾಗ ನಾವು ಒಂದು ಜೊಳ್ಳು ಬೀಜನು ಸಹ ನಾವು ಬೇರ್ಪಡಿಸಬಹುದು ರೋಗ ಸಹಿತ ಇರೋದು, ಅದ್ರ ಜೊತೆಗೆ ರೋಗದಿಂದ ಬಾಧೆ ಒಳಗಾಗಿರುವಂತಹ ಬೀಜಗಳನ್ನು ಸಹ ನಾವು ಮೇಲ್ಪದದಲ್ಲಿ ಇತ್ತು ಅಂತಂದ್ರೆ ಅದನ್ನು ಸಹ ನಾವು ರಿಮೂವ್ ಮಾಡಿ ನಾವು ಮುಂದಿನ ಬಿತ್ತನೆಗೆ ಉಪಯೋಗಿಸಬಹುದು ಸರ್. ಈಗ ಮುಖ್ಯವಾಗಿ ತೊಗರಿ ಮತ್ತು ಮೆಣಸಿನಕಾಯಿ ಬೆಳೆಗೆ ತಾವ್ ಹೇಳಿದಂಗೆ ಸಸಿ ಸಾಯ್ತಕ್ಕಂಥ ರೋಗ ಸಾಮಾನ್ಯವಾಗಿ ಬರುತ್ತೆ, ಆಮೇಲೆ ಬೇರುಗೊಳೆ ರೋಗ ಈ ತೊಗರಿಯಲ್ಲಿ ಜಾಸ್ತಿಯಾಗಿ ಬರ್ತಿರ್ತದೆ, ಸಿಡಿ ಆಯ್ತಿರ್ತಲ್ಲ ಈಗಾಗಲೇ ಬೀಜದಿಂದ ಬರುತ್ತೆ, ಏನು ಉಪಚಾರ ಮಾಡಬೇಕಾಗುತ್ತೆ ಮೆಣಸಿನಕಾಯಿ ಮತ್ತು ಈ ತೊಗರಿಯನ್ನ ಬಿತ್ತನೆ ಮಾಡ್ತಿರ್ತಾರೆ ರೈತರು? ಹೌದೌದು, ಈಗ ನಾನು ಒಂದು ಭೌತಿಕ ವಿಧಾನ ಅಂತ ಒಂದ್ ಹೇಳಿದೆ, ನೆಕ್ಸ್ಟ್ ಬೀಜೋಪಚಾರದಲ್ಲಿ ನೋಡ್ತಂತ ನಾವು ರಾಸಾಯನಿಕ ಪದ್ಧತಿನೂ ಸಹ ಇದೆ. ಈ ಸರ್ವೇ ಸಾಮಾನ್ಯವಾಗಿ ನಾವು ಉಪಯೋಗಿಸ್ತಾ ಇರೋದು ರಾಸಾಯನಿಕ ಪದ್ಧತಿನೇ. ಈ ರಾಸಾಯನಿಕ ಪದ್ಧತಿಯಲ್ಲಿ ಏನಪ್ಪ ಮಾಡ್ತೀವಿ ಅಂತಂದ್ರೆ, ನಾವು ಬೀಜಗಳನ್ನ ಒಂದು ರಾಸಾಯನಿಕ ಶಿಲೀಂಧ್ರ ನಾಶಕ ಅಥವಾ ಜೈವಿಕ ಶಿಲೀಂಧ್ರ ನಾಶಕಗಳ ಪುಡಿನ ಅಥವಾ ಎಣ್ಣೆನ ಉಪಯೋಗಿಸಿ ನಾವು ಅದನ್ನು ಉಪಚಾರ ಮಾಡ್ತೀವಿ. ಈ ರೀತಿ ಉಪಚಾರ ಮಾಡೋದ್ರಿಂದ ನಾವು ಆ ಬೀಜದಲ್ಲಿರುವಂತ ರೋಗಾಣುಗಳನ್ನ ಸಾಯಿಸಬಹುದು. ನಾವು ಇದರಲ್ಲಿ ಒಂದು ಒಣ ಬೀಜ ಉಪಚಾರ, ಇನ್ನೊಂದು ತೇವವನ್ನ ಮಾಡಿ ಬೀಜನ ಉಪಚಾರ ಮಾಡೋದು, ಮತ್ತೆ ಇನ್ನು ಸ್ಲರಿ ಟ್ರೀಟ್ಮೆಂಟ್. ಈ ಒಣ ಬೀಜ ಉಪಚಾರ ಅಂದ್ರೆ ಏನಪ್ಪ ಅಂತಂದ್ರೆ, ಈಗ ನಾವು ಬೀಜಗಳಲ್ಲಿ ನೋಡ್ತಂದ್ರೆ ಅನೇಕ ತರದ ಬೀಜಗಳೈತೆ. ಈಗ ನಿಮ್ಗೆ ತೊಗರಿ ಬೀಜ ತಗೊಳ್ಳಿ ಅಥವಾ ಕಡಲೆ ಬೀಜ ಅಥವಾ ಭತ್ತ, ಈ ಭತ್ತದಲ್ಲಿ ಮತ್ತೆ ಕಡಲೆ ನೋಡ್ತು ಅಂತಂದ್ರೆ ಅದ್ರ ಹೊರಮೈ ಸ್ವಲ್ಪ ರಫ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು ಅಂತಂದ್ರೆ ಅವಕ್ಕೆ ನಾವು ಡೈರೆಕ್ಟ್ ಆಗಿ ರೈಸ್ ಟ್ರೀಟ್ಮೆಂಟ್ ಮಾಡಬಹುದು, ಒಣ ಬೀಜೋಪಚಾರವನ್ನೇ ಮಾಡಬಹುದು. ನಮಗೆ ಬೇಕಾಗಿರುವಂತಹ ನಿರ್ದಿಷ್ಟ ಪ್ರಮಾಣದ ಶಿಲೀಂಧ್ರ ನಾಶಕ ಅಥವಾ ಜೈವಿಕ ಶಿಲೀಂಧ್ರ ನಾಶಕದ ಪುಡಿಯನ್ನು ತಗೊಂಡು ನಮ್ಗೆ ಎಷ್ಟು ಪ್ರಮಾಣದ ಬೀಜ ಬೇಕೋ ಅದಕ್ಕೆ ಡೈರೆಕ್ಟ್ ಆಗಿ ನಾವು ಉಪಚಾರ ಮಾಡೋದ್ರಿಂದ ನಾವು ಅಲ್ಲಿ ಒಣ ಬೀಜೋಪಚಾರವನ್ನ ಮಾಡಬಹುದು. ಆದ್ರೆ ಕೆಲವೊಂದು ಬೆಳೆ ಏನಪ್ಪಾ ಅಂತಂದ್ರೆ, ಈಗ ನೀವು ನೋಡ್ತು ಅಂತಂದ್ರೆ ಸೂರ್ಯಕಾಂತಿ ಇರಬಹುದು ಅಥವಾ ತೊಗರಿ ಇರಬಹುದು ಮತ್ತೆ ಅಥವಾ ಮೆಣಸಿನ ಬೀಜ ಇರ್ಬೋದು, ಅಲ್ಲೆಲ್ಲೇ ಅಂತ ಬೀಜ ಒಂದು ಸಣ್ಣ ಇರುತ್ತೆ, ಅದ್ರ ಜೊತೆಗೆ ಮೇಲ್ಪದರ ಹೊಳಪಾಗಿರುತ್ತೆ, ನೈಸ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ನಾವೇನಾದ್ರೂ ಒಣ ಬೀಜೋಪಚಾರ ಮಾಡ್ತು ಅಂದ್ರೆ ಅದು ಅಂಟದಿಲ್ಲ. ಅಂತ ಸಂದರ್ಭದಲ್ಲಿ ಬೆಲ್ಲದ ಪನಕನ ಉಪಯೋಗಿಸಬೇಕಾಗತ್ತೆ. ಏನಿದು ಬೆಲ್ಲದ ಪನಕ, ಯಾವ ರೀತಿ ನಾವು ಮಾಡಬಹುದು ಅಂತಂದ್ರೆ, ಈಗ ನಾವು 1 ಎಕರೆಗೆ ಬೇಕಾಗುವಂತಹ ನಿರ್ದಿಷ್ಟ ಪ್ರಮಾಣದ ಬೀಜವನ್ನು ತಗೊಂಡು ಅದಕ್ಕೆ ನಾವು ಸುಮಾರು 4% ಬೆಲ್ಲದ ದ್ರಾವಣವನ್ನ ತಯಾರಿಸ್ಕೋಬೇಕು. 4% ಬೆಲ್ಲ ದ್ರಾವಣ ತಯಾರಿಸ್ಕೊಂಡು ಫಸ್ಟ್ ನಮ್ಗೆ ಎಷ್ಟು ಬೀಜ ತಗೊಂಡಿರ್ತೀವಿ ಅದ್ರ ಮೇಲೆ ನಾವು ತುಂತುರವಾಗಿ ಚೆಲ್ಲಬೇಕು ಅದನ್ನ ಬೆಲ್ಲದ ಪಾನಕನ. ನಂತರ ನಾವೇನು ಜೈವಿಕ ಶಿಲೀಂಧ್ರನಾಶಕ ಪುಡಿಯಿಂದ ನಾವು ಉಪಚಾರ ಮಾಡಬೇಕು ಅಥವಾ ರಾಸಾಯನಿಕ ಪುಡಿನ ಉಪಯೋಗಿಸಿ ಉಪಚಾರ ಮಾಡಬೇಕು, ಅದನ್ನ ಅದ್ರ ಮೇಲೆಲ್ಲ ಉದುರಿಸಿ ನಂತರ ಚೆನ್ನಾಗಿ ಕೈನಲ್ಲಿ ಸಾಧ್ಯವಾದಷ್ಟು ಗ್ಲೌಸ್ ಮತ್ತೆ ಬಾಯಿಗೆ ಮಾಸ್ಕ್ ಹಾಕೊಂಡು ಚೆನ್ನಾಗಿ ಕಲಸಿ ನಾವು ಅದನ್ನ ಬೆಲ್ಲದ ಪಾನಕ ಉಪಯೋಗಿಸಿ ಬೀಜೋಪಚಾರ ಮಾಡಬಹುದು. ಈ ರೀತಿ ನಾವು ಬೀಜೋಪಚಾರ ಮಾಡೋದ್ರಿಂದ ಅದು ಮೇಲ್ಮೈಗೆ ಬೀಜದ ಮೇಲ್ಮೈಗೆ ಅಂಟಿಕೊಂಡು ಅಲ್ಲಿರುವಂತಹ ರೋಗಾಣುಗಳನ್ನ ಸಾಯಿಸೋಕೆ ಉಪಯೋಗ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಮುನ್ನೆಚ್ಚರಿಕೆ ಕ್ರಮ ಏನಪ್ಪ ವಹಿಸಬೇಕು ಅಂತಂದ್ರೆ, ಈಗ ನಮ್ಗೆಲ್ಲ ಗೊತ್ತು ಶೇಂಗಾದಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ಅದರ ಬೀಜ ಪದರ ಏನಿದೆ ಭಾರಿ ಡೆಲಿಕೇಟ್ ಆಗಿದೆ, ಅಂದ್ರೆ ತುಂಬಾ ಸಣ್ಣದಿರುತ್ತೆ, ಒಂದ್ ಸ್ವಲ್ಪ ನಾವು ಜೋರಾಗಿ ಅಂದ್ರೂ ಸಹ ಅದು ಡ್ಯಾಮೇಜ್ ಆಗುತ್ತೆ. ಹಂಗೇನೆ ಡ್ಯಾಮೇಜ್ ಆಯ್ತು ಅಂತಂದ್ರೆ ಅದರ ಮೊಳಕೆ ಪ್ರಮಾಣ ಏನಿರುತ್ತೆ ಅದು ಕುಸಿತವಾಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಶೇಂಗಾದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಮಗೆ ಬೇಕಾಗಿರುವಂತಹ ನಿರ್ದಿಷ್ಟ ಪ್ರಮಾಣದ ಬೀಜಗಳನ್ನ ಒಂದು ಚೀಲದಲ್ಲಿ ಹಾಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲದ ಪನಕನ ಚುಮ್ಸಿ, ಈಗ ಆಲ್ರೆಡಿ ಏನು ಹೇಳಿದರೆ ಶಿಫಾರಸು ಪ್ರಮಾಣವನ್ನ ಶಿಲೀಂಧ್ರ ನಾಶಕ ಅಥವಾ ಜೈವಿಕ ರೋಗ ನಾಶಕ ಪುಡಿಯನ್ನ ಆ ಚೀಲದೊಳಗಾಗಿ ಎರಡು ಕಡೆಯೂ ಸಹ ಚೀಲದ ಪದ್ಧತಿ ಬಗ್ಗೆ ಹೇಳ್ತಾ ಇದ್ರು, ಯಾವ ಔಷಧಿಗಳನ್ನು ಹಾಕ್ಬೇಕು ಇಲ್ಲಿ? ಇಲ್ಲಿ ನಾವು ಜೈವಿಕ ಶಿಲೀಂಧ್ರ ರೋಗ ನಾಶಕ ಅಂತಂದ್ರೆ ಟ್ರೈಕೋಡರ್ಮ ಪುಡಿನ ಉಪಯೋಗಿಸ್ಬೋದು ಸರ್, ಅಥವಾ ಇನ್ನೊಂದು ಎಣ್ಣೆ ಬರುತ್ತೆ ಸ್ಪ್ರಿಂಟ್ ಅಂತ, ಅದನ್ನು ಸಹ ಉಪಯೋಗಿಸಬಹುದು. ಅಥವಾ ಕೆಲವೊಂದು ಬಾರಿ ಕಾರ್ಬನ್ಡೈಸಿಂ ಅಂತ ಪುಡಿ ಬರುತ್ತೆ ಬೆವೆಸ್ಟಿಂದ ಸಿಗುತ್ತೆ, ಅದನ್ನು ಉಪಯೋಗಿಸಬಹುದು. ಯಾವ್ದಾದ್ರೂ ಒಂದು ಇಲ್ಲ ಯಾವ್ದಾದ್ರು ಒಂದು ಇಲ್ಲಾಂದ್ರೆ ಸ್ಪ್ರಿಂಟ್ ಅಂತ ಸಾಫ್ ಅಂತ ಸಿಗುತ್ತೆ, ನಮ್ಗೆ ಸ್ಪ್ರಿಂಟ್ ಇತ್ತೀಚೆಗೆ ಜಾಸ್ತಿ ಲಭ್ಯ ಇಲ್ಲ, ಅದಿಲ್ಲ ಸಾಫ್ ಸಿಗುತ್ತೆ ಅಂದ್ರೆ ಅದು ಪುಡಿ, ಇವ್ಯಾವುದೇ ಪುಡಿನಾದ್ರೂ ಉಪಯೋಗಿಸಬಹುದು. ಬಟ್ ವಿಧಾನ ಮಾತ್ರ ಶೇಂಗಾದಲ್ಲಿ ಈ ರೀತಿ ನಾವು ಮುನ್ನೆಚ್ಚರಿಕೆ ವಹಿಸ್ಬೇಕು. ನಂತರ ಎರಡು ಕಡೆ ಬಾಯನ್ನ ಇಟ್ಕೊಂಡು ನಾವು ಸ್ವಲ್ಪ ಹಿಂಗೆ ಅದನ್ನ ಅಳ್ಳಾಡಿಸಿ ಬಿತ್ತನೆ ಮಾಡ್ತು ಅಂತಂದ್ರೆ ಉತ್ತಮ. ಆದ್ರೆ ಈ ಬೆಲ್ಲದ ಪಾನಕ ಉಪಯೋಗಿಸಿದಾಗ ಸ್ವಲ್ಪ ನೆರಳಲ್ಲಿ ಒಂದು 1/2 ಗಂಟೆ ಒಣಗಾಕಿ ನಂತರ ನಾವು ಇದನ್ನು ಮಾಡಬೇಕು. ಈಗ ಸಾಮಾನ್ಯವಾಗಿ ರೈತರೆಲ್ಲ ಪಾಕೆಟ್ ಬೀಜಗಳನ್ನ ಉಪಯೋಗಿಸ್ತಾರೆ, ಪಾಕೆಟ್ ಬೀಜ ತರ್ತಿರ್ತಾರೆ, ಉದಾಹರಣೆ ತೊಗರಿ ಎಲ್ಲ ಬೀಜೋಪಚಾರ ಮಾಡಿರ್ತಾರೆ ಅಂತ ಹೇಳ್ತಿರ್ತಾರೆ. ಹೇಗೆ ರೈತರು ಮತ್ತೆ ಬೀಜೋಪಚಾರ ಮಾಡ್ಬೇಕಂತ ಹೇಳ್ತಿರ್ತಾವೆ? ಅಂದ್ರೆ ಈಗ ಆಲ್ರೆಡಿ ನಾವು ಶಿಫಾರಸು ಬೀಜಗಳು ಶಿಫಾರಿತವಾಗಿ ಆಲ್ರೆಡಿ ಈಗ ಸಿಡಿ ಯೂನಿಟ್ಗಳಿಂದ ಅಥವಾ ಕಂಪನಿಗಳಿಂದ ಬೀಜೋಪಚಾರ ಆಗಿತ್ತು ಅಂತಂದ್ರೆ ಅಡ್ಡಿ ಇಲ್ಲ, ಅವನ್ನ ನಾವು ಡೈರೆಕ್ಟ್ ಆಗಿ ಬಿತ್ತನೆ ಮಾಡಬಹುದು. ಅದು ಕೆಲವೊಂದು ಬಾರಿ ರೈತರು ಏನ್ ಮಾಡ್ತಾರೆ, ತಮ್ಮ ಬೀಜಗಳನ್ನೇ ಲೂಸ್ ಬೀಜಗಳ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಲೂಸ್ ಬೀಜಗಳನ್ನ ಜಾಸ್ತಿ ಆಗ್ತಾ ಇದಾರೆ. ಅಂತ ಸಂದರ್ಭದಲ್ಲಿ ನಾವು ಬೀಜೋಪಚಾರ ಮಾಡಲೇಬೇಕಾಗತ್ತೆ. ಮತ್ತೆ ಈಗ ನಾವು ಸಿಡಿ ಯೂನಿಟಲ್ಲೇ ಆಗ್ಲಿ, ನಮ್ಮ ವಿಶ್ವವಿದ್ಯಾಲಯದ ಸಿಡಿ ಯೂನಿಟಲ್ಲೇ ಆಗ್ಲಿ ಅಥವಾ ಕಂಪನಿನೇ ಆಗ್ಲಿ, ಯಾವ ರಾಸಾಯನಿಕಗಳನ್ನ ಅವರು ಉಪಯೋಗಿಸಿದ್ರೆ ನೋಡ್ಬೇಕಾಗತ್ತೆ. ಅದನ್ನ ನೋಡಿ ನಂತರ ನಾವು ನಮ್ಮ ಭೂಮಿಯಲ್ಲಿ ಯಾವ ರೀತಿ ಮೊದಲಿಂದ ಸಹ ರೋಗ ಬರ್ತಾ ಇದೆ ಅದನ್ನು ನೋಡಿ ನಾವು ಉಪಯೋಗಿಸಿ. ಯಾಕಂದ್ರೆ ಈಗ ನಾವು ಕಡಲೆ ಆಗಲಿ ತೊಗರಿನಲ್ಲೇ ಆಗಲಿ ನಾವು ಸಹ ಇದಕ್ಕೆ ಸೊರಗು ರೋಗಕ್ಕೆ ಅಥವಾ ಬೇರುಕೊಳೆ ರೋಗಕ್ಕೆ ಸಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ, ಬೀಜೋಪಚಾರ ಮಾಡ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಈಗ ತೊಗರಿನೇ ಆಗಲಿ ಕಡಲೆನೇ ಆಗಲಿ ಅಂತ ಸಂದರ್ಭದಲ್ಲಿ ನಾವು ಜೈವಿಕ ರೋಗನಾಶಕವಾದಂತಹ ಟ್ರೈಕೋಡರ್ಮ ಅನ್ನೋ ಪುಡಿ ಏನಿದೆ ಅದನ್ನು ಪ್ರತಿ ಕೆಜಿ ತೊಗರಿ ಬೀಜಕ್ಕೆ ಅಥವಾ ಪ್ರತಿ ಕೆಜಿ ಕಡಲೆ ಬೀಜಕ್ಕೆ 1 ಕೆಜಿಗೆ 5 ಗ್ರಾಂ ಪುಡಿನ ಹಾಕೊಂಡು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಬೇಕು. ಈ ರೀತಿ ಬಿತ್ತನೆ ಮಾಡ್ತಂದ್ರೆ ಸುಮಾರು 25-30 ದಿನ ತನಕ ನಮಗೆ ರಕ್ಷಣೆ ಸಿಗುತ್ತೆ ನಮ್ಮ ಬೆಳೆಗೆ. ಈಗ ಮಣ್ಣಿಗೆ ತಾವು ತೊಗರಿ ಬಿತ್ತುವಂತ ರೈತರು ಮಣ್ಣಿಗೆ ಏನಾದ್ರು ಉಪಚಾರ ಮಾಡ್ಬೇಕಾ ತೊಗರಿ ಬಿತ್ತುವರು? ಹೌದು ಸರ್, ಆಕ್ಚುಲಿ ನಾವು ಮೊದಲೇ ಹೇಳ್ಬೇಕಾದ್ರೆ ಮಣ್ಣಿನಿಂದ ಬರುವ ರೋಗಗಳು ಯಾವ್ದಪ್ಪ ಅಂತಂದಾಗ ನಾವು ಅದನ್ನ ಹೇಳಿದ್ವಿ. ಅದು ಸೊರಗು ರೋಗ ಅಥವಾ ಸಿಡಿ ರೋಗ ಆಗ್ಬೋದು ಅಥವಾ ಬೇರುಕೊಳೆ ರೋಗ ಆಗ್ಬೋದು ಸಸಿಕೊಳೆ ರೋಗ ಆಗ್ಬೋದು. ಇಲ್ಲಿ ತೊಗರಿ ಮತ್ತೆ ಕಡಲೆ ನೆನಪ ಆಗುತ್ತೆ ಅಂದ್ರೆ ಸೊರಗು ರೋಗ ಮಣ್ಣಿನಲ್ಲಿ ಇರುವಂತಹ ಶಿಲೀಂಧ್ರದಿಂದ ಬರುತ್ತೆ. ಆದ್ರಿಂದ ನಾವೇನು ರೈತರಿಗೆ ಒಂದು ಸಹಾಯ ನೀಡಬಹುದು ಅಂದ್ರೆ, ಮೊದಲು ನಾವು ಸಾಧ್ಯವಾದಷ್ಟು ತೊಗರಿ ಮತ್ತೆ ಕಡಲೆನ ಬಿತ್ತಕ್ ಮೊದ್ಲೇನೆ ಬೀಜಗಳನ್ನ ಜೈವಿಕ ರೋಗ ನಾಶಕವಾದಂತಹ ಟ್ರೈಕೋಡರ್ಮದಿಂದ ನಾವು ಉಪಚಾರ ಮಾಡಬೇಕಾಗತ್ತೆ. ಇದನ್ನ ಯಾವ ರೀತಿ ಉಪಚಾರ ಮಾಡೋದು, ಯಾಕಂದ್ರೆ ಕಡಲೆ ಬೀಜ ಹೊರಬಾಯಿ ಬರ್ಫ್ ಆಗಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಒಣ ಬೀಜ ಉಪಚಾರ ಮಾಡಬಹುದು. ತೊಗರಿನಲ್ಲಿ ನಿಮ್ಗೇನಾದ್ರೂ ಅದು ಕ್ಲೀನ್ ಆಗಿ ಅಂಟುತ್ತಾ ಇಲ್ಲ ಬೀಜಕ್ಕೆ, ನಮ್ಮ ಜೈವಿಕ ರೋಗ ನಾಶಕವಾದಂತಹ ಟ್ರೈಕೋಡರ್ಮ ಸರಿಯಾಗಿ ಅಂಟುತ್ತಾ ಇಲ್ಲ ಅಂದಾಗ ಬೆಲ್ಲದ ಪಾನಕ ಮಾಡ್ತಾರೆ. ರೀತಿ ಮಾಡಿ ನಾವು ಬಿತ್ತನೆ ಮಾಡ್ಬೇಕಾಗತ್ತೆ. ಆದ್ರೆ ಬಿತ್ತನೆ ಮಾಡೋಕ್ಕಿಂತ ಮೊದಲು ಇನ್ನೊಂದೇನಪ್ಪ ಮಾಡಬಹುದು ಅಂದ್ರೆ ಮಣ್ಣು ಉಪಚಾರನ ಸಹ ಮಾಡ್ಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಶಿಲೀಂಧ್ರ ಮಣ್ಣಲ್ಲಿ ಇರುತ್ತೆ. ಈಗ ನಾ ಮೊದಲೇ ಹೇಳಿದ ಬೀಜೋಪಚಾರ ಮಾಡ್ತಾ ಅಂದ್ರೆ ಕೇವಲ 25-30 ದಿನ ಅಷ್ಟೇ ನಮಗೆ ರಕ್ಷಣೆ ಸಿಗೋದು. ಆದ್ರೆ ಶಿಲೀಂಧ್ರ ಇರೋದು ಮಣ್ಣಲ್ಲಿ. ಆದ್ರಿಂದ ಏನ್ ಮಾಡ್ಬೇಕು ಅಂತಂದ್ರೆ, ಸುಮಾರು 1 ಎಕರೆ ಭೂಮಿಗೆ ನಾನು ಹೇಳ್ಬೇಕು ಅಂತಂದ್ರೆ 1 ಎಕರೆ ಭೂಮಿಗೆ 100 ಕೆಜಿಯಷ್ಟು ಚೆನ್ನಾಗಿ ಕಳೆತಂತ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಲಭ್ಯ ಇಲ್ಲ ಅಂತಂದ್ರೆ ಎರೆಹುಳು ಗೊಬ್ಬರ. ಇದನ್ನ 100 ಕೆಜಿಯಷ್ಟು ತಗೊಂಡು ಅದಕ್ಕೆ ಕನಿಷ್ಠ 1 ಕೆಜಿಯಷ್ಟು ಟ್ರೈಕೋಡರ್ಮ ಪುಡಿ, ಕಡಿಮೆ ಅಂದ್ರೂ ನೀವು ಬೇಕಾದ್ರೆ 1.5 ಕೆಜಿ ಹಾಕ್ಬೋದು, 2 ಕೆಜಿ ಹಾಕ್ಬೋದು, 2.5 ಕೆಜಿ ಹಾಕ್ಬೋದು, 2.5 ಕೆಜಿ ತನಕ ಸಹ ನಮ್ಮಲ್ಲಿ ಶಿಫಾರಸ್ ಇದೆ. ಕನಿಷ್ಠ 1 ಕೆಜಿ ಟ್ರೈಕೋಡರ್ಮ ಪುಡಿಯನ್ನ 100 ಕೆಜಿ ಚೆನ್ನಾಗಿ ಕೊಳೆತಂತ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರದಲ್ಲಿ ಹಾಕಿ ಅದನ್ನ ನೆರಳಿನಲ್ಲಿ ಇಡಬೇಕು. ಸುಮಾರು 15 ದಿನ ನೆರಳಲ್ಲಿ ಇಡಬೇಕು. ಈ 15 ದಿನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಪ್ರತಿದಿನ ಅದನ್ನ ದಿನ ತಪ್ಪ ದಿನ ಅದನ್ನ ಕಲಸ್ಬೇಕು, ಸಾಧ್ಯ ಆದ್ರೆ ಕೈನಲ್ಲಿ ಅಥವಾ ಸಲಕೆನಲ್ಲಿ. ಈ ರೀತಿ ಕಲಸಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಆ ಕಲಸುವಂತ ಸಮಯದಲ್ಲಿ ಸ್ವಲ್ಪ ತೇವಾಂಶ ಇರುವ ತೇವಾಂಶ ಇಲ್ಲ ಅಂದ್ರೆ ಸ್ವಲ್ಪ ನೀರು ಚಿಮುಕಿಸಬೇಕು. ಈ ರೀತಿ 15 ದಿನ ಇಟ್ಕೊಂಡು ನಂತರ ನಾವೇನ್ ಬಿತ್ತನೆ ಮಾಡ್ತೀವಿ, ಕೂರಿಗೆ ಬಿತ್ತನೆ ಮಾಡಿದಾಗ ಆ ಸಾಲಿನಲ್ಲೇ ಈ ನಾವೇನ್ 100 ಕೆಜಿ ಅಂತ ಹೇಳಿದ್ವಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಇದನ್ನ ಮಿಕ್ಸ್ ಮಾಡಿದ್ರೆ ಅದನ್ನ ಸಾಲಿನಲ್ಲೇ ಬಿತ್ತನೆ ಮಾಡ್ತು ಅಂತಂದ್ರೆ, ಏನೇ ನಾ ಈಗ ಸೊರಗು ರೋಗ ಅಥವಾ ಬೇರುಕೊಳೆ ರೋಗ ಅಂತ ಹೇಳಿದ್ರೆ ಅದಕ್ಕೆ ನಾವು ಸುಮಾರು 90-95% ಸಹ ನಾವು ರಕ್ಷಣೆಯನ್ನು ಕೊಡಬಹುದು ಬೆಳೆಗೆ. ಇನ್ನು ಮೆಣಸಿನಕಾಯಿಯನ್ನು ಬೆಳೆಯುವಂತ ರೈತರಿಗೆ ಏನ್ ಹೇಳ್ತಾರೆ, ಮೆಣಸಿನಕಾಯಿಯಲ್ಲಿ ಏನು ಉಪಚಾರ ಮಾಡಬೇಕು, ಮಣ್ಣಿಗೆ ಏನು ಉಪಚಾರ ಮಾಡಬೇಕು, ಬೀಜೋಪಚಾರ ಏನ್ ಮಾಡಬೇಕಾಗತ್ತೆ ರೈತರು? ಈಗ ಮೆಣಸಿನಕಾಯಿನಲ್ಲಿ ನಾನು ಲಾಸ್ಟ್ ಇಯರ್ ನೋಡಿದ್ವಿ ಸರ್, ನಾವು ಎಲ್ಲಾ ಕಡೆ ಈಗ ರೈತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕೂರಿಗೆ ಬಿತ್ತನೆ ಶುರು ಮಾಡಿದ್ದಾರೆ. ಎಲ್ಲಿ ವೆರೈಟಿ ಬೆಳೀತಾ ಇದಾರೆ ಅವರೆಲ್ಲ ಕೂರಿಗೆ ಬಿತ್ತನೆ. ಅದು ಹೆಂಗಂದ್ರೆ 1 ಎಕರೆಗೆ 5 ಕೆಜಿ 6 ಕೆಜಿ 8 ಕೆಜಿ ತನಕ ಹೋಗ್ತಾ ಇದಾರೆ ಬೀಜ. ಅಂತ ಸಂದರ್ಭದಲ್ಲಿ ನಾನು ಏನಪ್ಪ ಒಂದು ಹೇಳಕ್ ಇಷ್ಟಪಡ್ತೀನಿ, ಮಳೆ ಯಾರ ಕೈನಲ್ಲೂ ಸಹ ಇಲ್ಲ. ಹೋದ ವರ್ಷ ಹೆಂಗಾಯ್ತು, ಬಿತ್ತನೆ ಮಾಡಿದ್ರು ಯಾರು ಬೋದಲ್ಲಿ ಬಿತ್ತನೆ ಮಾಡಿರ್ಲಿಲ್ಲ, ಹಂಗಾಗಿ ಬಿತ್ತನೆ ಮಾಡಿದ್ರೆ ಎಲ್ಲೆಲ್ಲಿ ನೀರು ನಿಲ್ತು ಅಲ್ಲೆಲ್ಲ ಗಿಡಗಳೆಲ್ಲ ಸತ್ತೋದು. ಹಂಗಾಗಿ ಮೊದಲನೇ ಸಲಹೆ ಏನಪ್ಪಾ ಅಂದ್ರೆ, ಸಾಧ್ಯವಾದಷ್ಟು ಸಸಿ ಮಡಿ ಮಾಡಿ ನೀವು ಬಿತ್ತನೆ ಮಾಡ್ತು ಅಂತಂದ್ರೆ ತುಂಬಾ ಒಳ್ಳೇದು. ಇಲ್ಲ ನಿಮ್ಗೆ ಅದಾಗ್ತಾ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಬೋದು ಪದ್ಧತಿಲಾದ್ರೂ ನೀವು ಬಿತ್ತನೆ ಮಾಡ್ತು ಅಂತಂದ್ರೆ ಒಳ್ಳೇದು ಮೆಣಸಿನಕಾಯಿ. ಯಾಕಂದ್ರೆ ಮಳೆ ಬಂತು ಅಂತಂದ್ರೆ ಬೋದು ಪದ್ಧತಿಲಿ ನಾವು ಸ್ವಲ್ಪ ಬೀಜಗಳನ್ನ ಮೇಲ್ಗಡೆ ಹಾಕಿರ್ತೀವಿ, ಹಂಗಾಗಿ ನೀರ್ ನಿಂತರು ಸಹ ಯಾವ್ದೇ ರೀತಿ ತೊಂದರೆ ಮಾಡಿ ಕೈಯಿಂದ ಬೀಜವನ್ನ ಊರಿದ್ರೆ ಉತ್ತಮ, ತುಂಬಾ ಉತ್ತಮ ಅದು. ಹಂಗಾಗಿ ಈ ಪದ್ಧತಿ ನೀವು ಅಳವಡಿಸ್ಕಂತ ಅಂತಂದ್ರೆ ತುಂಬಾ ಒಳ್ಳೇದು. ಬೈ ಚಾನ್ಸ್ ಇಲ್ಲ ನಾವು ನರ್ಸರಿನೇ ಮಾಡಿ ಸಸಿ ಮಡಿ ಮಾಡಿ ಅಲ್ಲಿ ಸಸಿನ ಬೆಳ್ಕೊಂಡು ನಂತರ ಒಂದು 30-35 ದಿನ ಆದ್ಮೇಲೆ ನಾಟಿ ಮಾಡ್ತೀವಿ ಅಂತಂದ್ರೆ, ಅಂತ ರೈತರು ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ಮಣ್ಣಿನ ಉಪಚಾರನ ನಾವು ಮಣ್ಣು ಶಾಖೀಕರಣ ಅಂತ ಕರಿತೀವಿ ಸರ್, ಒಂದು ಪದ್ಧತಿ ಇದೆ ಭೌತಿಕ ಪದ್ಧತಿ. ಅಲ್ಲಿ ಏನಪ್ಪಾ ಮಾಡ್ತೀವಿ ಅಂತಂದ್ರೆ, ಯಾವ್ಯಾವ ಬೆಳೆಗೆ ನಾವು ಸಸಿ ಮಡಿನ ಮಾಡ್ತೀವೋ ಅಂದ್ರೆ ಮೆಣಸಿನಕಾಯಿ ಇರ್ಬೋದು, ಬದನೆ ಇರ್ಬೋದು ಅಥವಾ ಕೋಸ್ ಇರ್ಬೋದು, ಈ ಯಾವನ್ನ ನಾವು ಸಸಿ ಮಡಿ ಮಾಡಿ ಒಂದು 30 ದಿನ ಆದ್ಮೇಲೆ ನಾಟಿ ಮಾಡುವಂತಹ ಪದ್ಧತಿ ಇದೆಯೋ ಅಂತ ಕಡೆ ಸುಮಾರು ಭೂಮಿಗೆ ಬೇಕಾಗುವಂತಹ ಏರಿಯಾದಲ್ಲಿ ಫಸ್ಟ್ ನಾವು ರೈಸ್ ಬೆಡ್ ಮಾಡ್ಕೊಬೇಕು ಸಸಿ ಮಡಿಗಳನ್ನ, ಒಂದು 4-6 ಇಂಚು ರೈಸ್ ಬೆಡ್ ಮಾಡ್ಕೊಬೇಕು. ಮತ್ತೆ ನಾವು ಆ ರೈಸ್ ಬೆಡ್ ಮಾಡಿದಂತಹ ಮಣ್ಣು ಚೆನ್ನಾಗಿ ಪುಡಿ ಪುಡಿ ಆಗಿರ್ಬೇಕು, ಎಂಟೆ ಎಂಟೆ ಇರಬಾರದು. ಹಂಗೆ ರೈಸ್ ಬೆಡ್ ಮಾಡ್ಕೊಂಡು ಅದನ್ನ ಸುಮಾರು ಒಂದು ಕಪ್ಪು ಬಣ್ಣದ ಪಾಲಿಥಿನ್ ಕವರ್ ಬರುತ್ತೆ, ಅದರಲ್ಲಿ ಸುಮಾರು ಒಂದು 30-45 ದಿನ ಮುಚ್ಚಿಟ್ಬಿಡ್ಬೇಕು. ಯಾವ ಸಮಯದಲ್ಲಿ ಮುಚ್ಚಿಡ್ಬೇಕಪ್ಪ ಅಂತಂದ್ರೆ ಮೇ ತಿಂಗಳಲ್ಲಿ ಮುಚ್ಚಿಡ್ಬೇಕು. ನಾವು ತಯಾರಿಸಿ ಸಸಿ ಮಡಿ ಬೆಡ್ಗಳನ್ನ ಮೇ ತಿಂಗಳಲ್ಲಿ ಒಂದು 35-40 ದಿನ ತನಕ ಮೇ ಜೂನ್ ಅಲ್ಲಿ ಮುಚ್ಚಿಟ್ಬಿಟ್ರೆ ಏನಪ್ಪ ಆಗುತ್ತೆ, ಈ ಭಾಗದಲ್ಲಿ ಒಂದ್ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಆ ಮಣ್ಣಲ್ಲಿ ಇರುವಂತಹ ಶಿಲೀಂಧ್ರಗಳೆಲ್ಲ, ಶಿಲೀಂಧ್ರ ಮತ್ತು ಶಿಲೀಂಧ್ರ ಕೋಶಗಳು ರಚನೆಗಳೆಲ್ಲ ಸಾಯ್ತವೆ. 80-90% ತನಕ ನಮಗೆ ನಿರ್ವಹಣೆ ಸಿಗುತ್ತೆ. ನಂತರ ಅದನ್ನ ತೆಗೆದು ಪಾಲಿಥಿನ್ ಕವರ್ನ ತೆಗೆದು ನಾವು ನಂತರ ಸಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲೂ ಸಹ ನಾವು ಸಿ ಟ್ರೀಟ್ಮೆಂಟ್ಗೆ ಟ್ರೈಕೋಡರ್ಮಾ ಪುಡಿಯನ್ನ ಬಳಸಿ ಬೀಜೋಪಚಾರ ಮಾಡಿ, ಯಾಕಂದ್ರೆ ಹೈಬ್ರಿಡ್ ಸೀಡ್ಸ್ ಸಹ ಓನ್ಲಿ ರಾಸಾಯನಿಕ ಶಿಲೀಂಧ್ರನಾಶಕಗಳಿಂದ ಅಷ್ಟೇ ಉಪಚಾರ ಮಾಡಿರ್ತಾರೆ. ಆ ಉತ್ತರದ ಪ್ರಭಾವ ಮಣ್ಣಿನಲ್ಲಿರುವಂತಹ ಶಿಲೀಂಧ್ರಗಳ ಮೇಲೆ ಕಡಿಮೆ ಇರುತ್ತೆ. ಆದ್ರಿಂದ ಟ್ರೈಕೋಡರ್ಮಾ ಪುಡಿಯಿಂದ ನಾವು ಬೀಜೋಪಚಾರ ಮಾಡಿ ಅಂದ್ರೆ ನೀವು ಒಂದ 5-10 ಗ್ರಾಮ್ ಪುಡಿ ತಗೊಂಡ್ರೆ ಸಾಕಾಗುತ್ತೆ, ಯಾಕಂದ್ರೆ ಮೆಣಸಿನ ಬೀಜ ತುಂಬಾ ಕಡಿಮೆ ಇರುತ್ತದೆ. ಅದನ್ನ ಬೀಜೋಪಚಾರ ಮಾಡಿ ಉದುರಿಸಬೇಕು. ನಂತರ ಇದಾದ್ಮೇಲೆ ಇನ್ನೂ ಏನಪ್ಪಾ ಮಾಡ್ಬೇಕು ಅಂದ್ರೆ ಎಲ್ಲಿ ನೆರಳಿರುತ್ತೆ ಅಂತ ಕಡೆ ಸಸಿ ಮಡಿ ಮಾಡಬಾರ್ದು. ಅಂತ ಕಡೆ ಬೇರುಕೊಳೆ ರೋಗ ಅಥವಾ ಸಸಿಕೊಳೆ ರೋಗ ಜಾಸ್ತಿ ಬರುತ್ತೆ, ಜೊತೆಗೆ ತೇವಾಂಶ ಜಾಸ್ತಿ ಇರಬಾರ್ದು. ಜೊತೆಗೆ ನಾವು ಸಸಿ ಮಡಿ ಯಾವ ರೀತಿ ಮಾಡಬೇಕು ಅಂತಂದ್ರೆ ನೀರು ಬಿದ್ರೂ ಸಹ ಆ ಕಡೆ ಈ ಕಡೆ ಸ್ಲೋಪ್ ಮಾಡಿದ್ರೆ ಹರಿದೋಗ್ಬೇಕು, ನೀರು ನಿಲ್ಬಾರ್ದು. ಆ ರೀತಿ ನಾವು ಸಸಿ ಮಡಿ ಮಾಡಿ ಸುಮಾರು 30-35-40 ದಿನ ನಾವು ಸಸಿಗಳನ್ನ ಮೇಂಟೈನ್ ಮಾಡಿ ನಂತರ ನಾವು ಸಸಿಗಳನ್ನ ನಾವು ನಾಟಿ ಮಾಡಬೇಕು. ಈ ರೀತಿ ಮಾಡ್ತು ಅಂತಂದ್ರೆ ಮೆಣಸಿನಕಾಯಿಗೆ ಬರುವಂತಹ ಸಸಿ ಕೊಳೆ ರೋಗ ಮತ್ತೆ ಬೇರು ಕೊಳೆ ರೋಗ ಎರಡನ್ನು ಸಹ ನಾವು ನಿರ್ವಹಣೆ ಮಾಡಬಹುದು. ನಂತರ ನಾವು ನಾಟಿ ಮಾಡುವಾಗ ಮೊದಲೇ ಏನು ತೊಗರಿ ಹೇಳಿದೆ ಆ ರೀತಿ ಇಲ್ಲೂ ಸಹ ಒಂದು ಎಕರೆಗೆ ಒಂದು 100 ಕೆಜಿ ಕೊಳೆತ ಕೊಟ್ಟಿಗೆ ಗೊಬ್ಬರ ಬೆರೆಸಿ ನಾವು ಅದನ್ನೇನಂತೀವಪ್ಪ ಅಂತಂದ್ರೆ FIM ಎನ್ರಿಚ್ಡ್ ವಿತ್ ಟ್ರೈಕೋಡರ್ಮಾ. ಟ್ರೈಕೋಡರ್ಮಾದಿಂದ ಸಂಪತ್ ಭರಿತವಾದಂತಹ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರನ ಆ ಎಲ್ಲೆಲ್ಲಿ ನಾವು ನಾಟಿ ಮಾಡ್ತೀವಿ ಅಲ್ಲಿ ಹಾಕಿ ನಾಟಿ ಮಾಡಬಹುದು. ಇದರಿಂದ ಆಗುವಂತಹ ಪ್ರಭಾವ ಉತ್ತಮ ಆಗಿರುತ್ತೆ. ಕೆಲವೊಬ್ರು ರೈತ ಏನಪ್ಪ ಮಾಡ್ತಾರೆ ಅಂದ್ರೆ ಸರ್ ಎಲ್ಲ ಗಿಡ ಎಲ್ಲ ತುಂಬಾ ಚೆನ್ನಾಗೈತೆ ಆದ್ರೆ ಒಂದ್ ಕಡೆಯಿಂದ ಒಂದ್ ಕಡೆಯಿಂದ ಒಣಗ್ತಾ ಬರ್ತಾಯಿದಾವೆ, ಏನ್ ಕಾರಣ ಅಂತ ಈಗ ನೀವು ಕೇಳಬಹುದು ಸರ್. ಈಗ ನಾವು ಬೀಜೋಪಚಾರ ಮಾಡಿಲ್ಲ ಮತ್ತೆ ಮಣ್ಣು ಉಪಚಾರ ಮಾಡಿಲ್ಲ ಆದ್ರೆ ಸೊರಗು ರೋಗ ಬರ್ತಾ ಇದೆ, ಬೇರೆ ಕೊರಳೆ ರೋಗ ಬರ್ತದೆ, ಏನ್ ಮಾಡಬಹುದು ಅಂತ. ಅಂತ ಸಮಯದಲ್ಲಿ ನಾವು ಯಾವುದೇ ರೀತಿ ಪರಿಹಾರ ಸಹ ನೀಡಕ್ಕಾಗಲ್ಲ, ಯಾಕಂದ್ರೆ ಒಂದೇ ಒಂದ್ ಏನಪ್ಪ ಅಂತಂದ್ರೆ ಡ್ರೆಂಚಿಂಗ್ ಮಾಡ್ಬೇಕಾಗತ್ತೆ, ಅಂದ್ರೆ ಶಿಲೀಂಧ್ರ ನಾಶಕವನ್ನ ಬೇರುಗಳಿಗೆ ಉಯ್ಯಬೇಕಾಗತ್ತೆ. ಎಲ್ಲೆಲ್ಲಿ ರೋಗ ಬಂದಿರುತ್ತೆ ಅಲ್ಲಿ ಹಾಕಬೇಕಾಗುತ್ತೆ, ಅಲ್ಲೆಲ್ಲ ಹಾಕಬೇಕಾಗತ್ತೆ. ಬಟ್ ಅದರಿಂದ ತಗಲುವಂತಹ ವೆಚ್ಚ ಜಾಸ್ತಿ ಇರುತ್ತೆ ರೈತರಿಗೆ. ಆದ್ರಿಂದ ರೈತರು ಸಾಧ್ಯವಾದಷ್ಟು ಎಲ್ಲಿ ಏಕ ಬೆಳೆ ಪದ್ಧತಿ ಇರುತ್ತೋ, ಅಂದ್ರೆ ತೊಗರಿ ಆದ್ಮೇಲೆ ತೊಗರಿನೇ, ತೊಗರಿ ಆದ್ಮೇಲೆ ಕಡಲೆನೆ ಅಥವಾ ಮೆಣಸಿನಕಾಯಿ ಆದ್ಮೇಲೆ ಮೆಣಸಿನಕಾಯಿನೇ ಹಾಕ್ತಾ ಇರ್ತಾರೋ ಅಂತ ರೈತರು ದಯವಿಟ್ಟು ಒಂದು ಬೀಜೋಪಚಾರ ಮಾಡಿ, ಅದಾದ್ಮೇಲೆ ನೀವು ಮಣ್ಣು ಉಪಚಾರ ಮಾಡ್ತು ಅಂತಂದ್ರೆ ಈ ರೀತಿ ಬರುವಂತಹ ರೋಗಗಳನ್ನ ತಡೆಗಟ್ಟುವುದು ಒಂದು ಅತ್ಯುತ್ತಮ ವಿಧಾನ ಅಂತ ಹೇಳ್ಬೋದು ಸರ್. ನಾನು ಇನ್ನ ಭತ್ತದ ಬಗ್ಗೆ ಹೇಳಿ, ಭತ್ತಕ್ಕೆ ಯಾವ ರೀತಿ ಮಣ್ಣಿಗೆ ಉಪಚಾರ ಮಾಡಬೇಕು, ಜೊತೆಗೆ ಬೀಜೋಪಚಾರ ಏನ್ ಮಾಡಬೇಕು ಸರ್? ಈಗ ನಾವು ಹೆಂಗೀಗ ಇದರಲ್ಲಿ ಇದನ್ನ ನಾವು ಯಾವ ರೀತಿ ಮಣ್ಣು ಶಾಖೀಕರಣ ಅಂತ ಏನ್ ಹೇಳಿದೆ ಮೆಣಸಿನಕಾಯಿಯಲ್ಲಿ, ಅದೇ ಪದ್ಧತಿನ ನಾವು ಭತ್ತದಲ್ಲೂ ಸಹ ಪಾಲಿಸಬಹುದು. ಯಾಕಂದ್ರೆ ಇಲ್ಲೂ ಸಹ ನಾವು ಸಾಮಾನ್ಯವಾಗಿ ಇತ್ತೀಚೆಗಂತೂ ಕೂರಿಗೆ ಬಿತ್ತನೆ ಅಥವಾ DSR ಪದ್ಧತಿ ಅಂತ ಹೇಳ್ತೀವಿ ಅದಕ್ಕೆ ಅಲ್ಲಲ್ಲೇ ಕಡಿಮೆ ಇದೆ. ನಾವೆಲ್ಲಿ ಸಸಿ ಮಡಿ ಮಾಡ್ತೀವಿ ಅಂತ ಕಡೆ ಸಾಧ್ಯವಾದಷ್ಟು ಮಣ್ಣು ಶಾಖೀಕರಣ ಮಾಡ್ತು ಅಂತಂದ್ರೆ ತುಂಬಾ ಒಳ್ಳೇದು. ನಂತರ ಈ ಭತ್ತದಲ್ಲಿ ಕೆಲವೊಂದು ಉತ್ತಮ ಶಿಲೀಂಧ್ರ ನಾಶಕಗಳು ಸಹ ಇದೆ. ಒಂದು ಟ್ರೈಸೈಕ್ಲೋಸಲ್ ಅಂತ ಒಂದು ಸಿಗುತ್ತೆ, ಬೀಮ್ ಅಂತ ಸಿಗುತ್ತೆ. ಅದನ್ನು ಪ್ರತಿ ಕೆಜಿ ಬೀಜಕ್ಕೆ 0.6 ಗ್ರಾಂ ಉಪಯೋಗಿಸಿ ಬೀಜೋಪಚಾರ ಮಾಡಬಹುದು. ಅಥವಾ ಬ್ಯಾವಿಸ್ಟಿನ್ ಅಂತ ಸಿಗುತ್ತೆ. ಈ ಶಿಲೀಂಧ್ರ ನಾಶಕಗಳನ್ನ ನಾವು ಉಪಯೋಗಿಸಿ ಬೀಜೋಪಚಾರ ಮಾಡಿ ಬಿತ್ತು ಅಂತಂದ್ರೆ ಒಂದು ಬೆಂಕಿ ರೋಗ ಮತ್ತೆ ಕವಚ ಕೊಳೆ ರೋಗ, ಈ ರೋಗಗಳನ್ನ ಯಾಕಂದ್ರೆ ಈ ಭಾಗದಲ್ಲಿ ಜಾಸ್ತಿ ಬರುವಂತಹ ಅದೇ ರೋಗಗಳು ಬೆಂಕಿ ರೋಗ, ಹೌದು, ಇವೆರಡನ್ನ ಸಹ ನಾವು ತಡೆಗಟ್ಟಬಹುದು. ಮತ್ತೆ ಇತ್ತೀಚೆಗೆ ಕಾಡಿಗೆ ರೋಗನೂ ಸಹ ಭತ್ತದಲ್ಲಿ ಬರ್ತಾ ಇದೆ. ಅಂತ ಸಂದರ್ಭದಲ್ಲಿ ಸ್ವಲ್ಪ ಸಾಧ್ಯವಾದಷ್ಟು ಬೀಜಗಳನ್ನ ನೋಡ್ತು ಅಂತಂದ್ರೆ ನಮ್ಗೆ ಬೀಜಗಳು ಯಾವ್ಯಾವ್ದು ರೋಗದಿಂದ ಬಾಧೆ ಒಳಗಾಗವೆ ಅಂತ ಗೊತ್ತಾಗುತ್ತೆ. ಅವನ್ನ ಕಣ್ಣಿನಲ್ಲಿ ಆರಿಸಿ ನಂತರ ನಾವು ಬೀಜ ಇದು ಬಿತ್ತನೆ ಮಾಡ್ತು ಅಂತಂದ್ರೆ ಭತ್ತದಲ್ಲಿ ಬರುವಂತ ಬೀಜದಿಂದ ಬರುವಂತ ರೋಗಗಳನ್ನ ನಾವು ಕಡಿಮೆ ಮಾಡಬಹುದು. ಇನ್ನು ಮತ್ತೊಂದು ಬೆಳೆ ಪ್ರಮುಖವಾದದ್ದು BT ಹತ್ತಿ. BT ಹತ್ತಿ ಯಾಕಂದ್ರೆ ಪಾಕೆಟ್ ಬೀಜವನ್ನ ಹಾಕ್ತಿರ್ತಾರೆ ರೈತರು, ಎಲ್ಲಾದ್ಮೇಲೆ ಪಾಕೆಟ್ ಮೇಲೆ ಬೀಜೋಪಚಾರ ಮಾಡಲಾಗಿದೆ ಅಂತ ಹೇಳಿ ಬರ್ದಿರ್ತಾರೆ. ಇಲ್ಲಿ ಏನು ಮುಖ್ಯವಾಗಿ ರೈತರು ಬೀಜೋಪಚಾರ ಇರಬಹುದು ಅಥವಾ ಮಣ್ಣಿಗೆ ಉಪಚಾರ ಹತ್ತಿ ಬೆಳೆಯುವಂತ ರೈತರಿಗೆ ಏನ್ ಹೇಳ್ತಾರೆ? ಅದೃಷ್ಟ ವಶಾತ್ ಅಂದ್ರೆ ಸರ್, ಆಕ್ಚುಲಿ ಈಗ ನಾವು ತೊಗರಿ ಕಡಲೆ ಮೆಣಸಿನಕಾಯಿ ನೋಡಿದಂಗೆ ಹತ್ತಿನಲ್ಲಿ ಯಾವುದೇ ರೀತಿ ಮಣ್ಣಿನಿಂದ ಮತ್ತೆ ಬೀಜದಿಂದ ಹರಡುವಂತ ಶಿಲೀಂಧ್ರ ದುಂಡಾಣು ರೋಗಗಳಿಲ್ಲ. ಆದ್ರೆ ಇತ್ತೀಚೆಗೆ ಲಾಸ್ಟ್ ವರ್ಷ ನೋಡಿದ್ರೆ ಈ ಹೋದ ವರ್ಷನೂ ಸಹ ನಮ್ ಟೊಬ್ಯಾಕೋ ಸ್ಟ್ರೀಕ್ ವೈರಸ್ ಅನ್ನೋದು ಬಾಧೆ ಜಾಸ್ತಿ ಆಗಿದೆ. ಟೊಬ್ಯಾಕೋ ಸ್ಟ್ರೀಕ್ ವೈರಸ್ ಅನ್ನೋ ರೋಗದ ಬಾಧೆ ಜಾಸ್ತಿ ಆಗಿದೆ. ಹೋದ ವರ್ಷ ತುಂಬಾ ಆಗಿತ್ತು ಇಲ್ಲಿ ನಮ್ಮ ರಾಯಚೂರು ಭಾಗದಲ್ಲಿ. ಅದು ಏನಪ್ಪಾ ಇದೆ ಅಂತಂದ್ರೆ ಬೀಜದಿಂದ ಹರಡುವಂತ ಒಂದು ಗುಣವನ್ನ ಹೊಂದಿದೆ ಅದು, ಟೊಬ್ಯಾಕೋ ಸ್ಟ್ರೀಕ್ ವೈರಸ್ ಅಥವಾ ಟೊಬ್ಯಾಕೋ ನಂಜಾಣು ರೋಗ ಅಂತ ಹೇಳ್ತೀವಿ. ಅಂತ ಸಂದರ್ಭದಲ್ಲಿ ನಾವು ಹತ್ತಿ ಬೀಜಗಳನ್ನ ಬೈ ಚಾನ್ಸ್ ಏನಾದ್ರೂ ಕಂಪನಿಯವರು ಇಮಿಡಾಟ್ರೋಪಿಡ್ ಇಂದ ಏನಾದ್ರು ನಾವು ಉಪಚಾರ ಮಾಡಿಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಯಾಕಂದ್ರೆ ರೋಗವಾಹಕಗಳಿಂದ ಈ ನಂಜಾಣುಗಳು ಹರಡ್ತವೆ. ಯಾವ ಕೀಟವಾಹಕಗಳು ಅಂತಂದ್ರೆ ಈಗ ಕೀಟಗಳೇನಿದೆ ಅದರಿಂದ ಈ ನಂಜಾಣು ಹರಡುತ್ತೆ. ಆದ್ರಿಂದ ಕೀಟಗಳನ್ನ ತಡೆಗಟ್ಟಕ್ಕೋಸ್ಕರ ನಾವು ಕೆಲವೊಂದು ಕೀಟನಾಶಕಗಳ ಜೊತೆ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಬಟ್ ಹತ್ತಿನಲ್ಲಿ ಯಾವುದೇ ರೀತಿ ಸೊರಗು ರೋಗ, ಸಿಡಿ ರೋಗ ಅಥವಾ ಬೇರೆ ಕೊಳೆ ರೋಗದ ಬಾಧೆ ಜಾಸ್ತಿ ಇಲ್ಲ, ಹಂಗಾಗಿ ಅದರ ಅವಶ್ಯಕತೆ ಇಲ್ಲ. ಏನ್ ಹೇಳ್ತೀರಿ ಕೊನೆಯದಾಗಿ ರೈತರಿಗೆ? ಯಾಕಂದ್ರೆ ಬೇಸಿಗೆ ಹಂಗಾಮ ಇರ್ಬೋದು ಅಥವಾ ಮಳೆಗಾಲ, ಮುಂಗಾರು ಹಂಗಾಮು, ಹಿಂಗಾರು ಹಂಗಾಮಿನಲ್ಲಿ ಬೀಜೋಪಚಾರ ಮಾಡ್ರಿ ಅಂತೇಳಿ ಸಾಕಷ್ಟು ಹೇಳ್ತಾ ಇರ್ತಾರೆ, ವಿಜ್ಞಾನ ಹೇಳ್ತಾರೆ, ಇಲಾಖೆಯವರು ಹೇಳ್ತಿರ್ತಾರೆ, ಆದರೆ ರೈತರು ಅದ್ರ ಬಗ್ಗೆ ಯಾಕೋ ಅಷ್ಟು ಆಸಕ್ತಿ ತಗೊಳ್ಳಲ್ಲ. ಕೆಲವೊಂದು ರೈತರು ಚಾಚು ತಪ್ಪದೆ ಬೀಜೋಪಚಾರವನ್ನ ಮಾಡ್ತಾ ಇರ್ತಾರೆ, ಬಹಳಷ್ಟು ಜನ ಮಾಡ್ತಾರೆ ರೈತರು. ಅಂತವ್ರಿಗೆ ನಿಮ್ಮ ಕಿವಿ ಮಾತೇನು, ಮಾಡ್ಲಾರ್ದೇ ಇರುವಂತ ರೈತರು ಏನಿದು ಅಂತ ಖರ್ಚು ಬರುತ್ತಂತೀರ ಹೇಗೆ ಬೀಜೋಪಚಾರ? ಈಗ ನಾವು ಈ ಆಧುನಿಕ ಜಗತ್ತನ್ನು ನೋಡ್ತು ಅಂದ್ರೆ ನಾವೆಲ್ಲ ಈಗ ದುಡ್ಡಿನಿಂದ ಹೊರಟ್ಬಿಟ್ಟಿದೀವಿ, ಹೌದು, ಜೊತೆಗೆ ಅದು ಅವಶ್ಯಕತೆ ಇದ್ದಾಗ ಅಷ್ಟೇ ಮಾಡಕ್ ಹೋಗ್ತೀವಿ. ಆದ್ರೆ ಈ ಬೀಜದಿಂದ ಮತ್ತೆ ಮಣ್ಣಿಂದ ಆಡುವಂತ ರೋಗಗಳು, ಅದು ರೋಗ ಲಕ್ಷಣ ಕಂಡಾದ್ಮೇಲೆ ನಾವು ಅದನ್ನ ನಿರ್ವಹಣೆ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟಕರ ಆಗುತ್ತೆ. ಆದ್ರಿಂದ ನಾನು ರೈತರಿಗೆ ಏನಪ್ಪ ಹೇಳ್ತೀನಿ ಅಂದ್ರೆ, ನೀವು ಈಗ ಆಲ್ರೆಡಿ ಅದೇ ಬೆಳೆನ ನೀವು ಏಕ ಬೆಳೆ ಪದ್ಧತಿಲೇ ಹೋಗ್ತಾ ಇದೀರ ಅಂತಂದ್ರೆ ಸಾಧ್ಯವಾದಷ್ಟು ಬೆಳೆಗಳನ್ನ ಪರಿವರ್ತನೆ ಮಾಡಕ್ಕೆ ಪ್ರಯತ್ನ ಪಡಿ. ಎಲ್ಲೆಲ್ಲಿ ಅವಕಾಶ, ತುಂಬಾ ಮುಖ್ಯ ಅದು, ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಬೆಳೆಗಳನ್ನ ಪರಿವರ್ತನೆ, ಅಟ್ಲೀಸ್ಟ್ ಎರಡು ವರ್ಷಕ್ಕೊಂದ್ಸಲ ಮೂರು ವರ್ಷಕ್ಕೊಂದ್ಸಲ ಬೆಳೆ ಪರಿವರ್ತನೆ ಮಾಡಿ. ಬಟ್ ಬೆಳೆ ಪರಿವರ್ತನೆ ಅಂದ್ರೆ ಈ ಸಲ ಈ ವರ್ಷ ತೊಗರಿ ಹಾಕಿ ಮುಂದ್ ವರ್ಷ ಕಡಲೆ ಹಾಕ್ತೀನಿ ತಪ್ಪದು, ಅಥವಾ ಈಗ ಈ ವರ್ಷ ತೊಗರಿ ಕಡಲೆ ಹಾಕಿ ಮುಂದ್ ವರ್ಷ ನಾ ಜೋಳನ ಮೆಕ್ಕೆಜೋಳನ ಇಲ್ಲ ಬಾಜರನ ಸಜ್ಜನ ಹಾಕ್ತೀನಿ ಅಂದ್ರೆ ಓಕೆ. ಒಂದು ಬೆಳೆ ಪರಿವರ್ತನೆ ಉಪಯೋಗಿಸ್ತು ಅಂತಂದ್ರೆ ಮಣ್ಣಿಂದ ಬರುವಂತ ರೋಗಗಳನ್ನ ನಾವು ತಡೆಗಟ್ಟಬಹುದು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಸಾಧ್ಯವಾದಷ್ಟು ಜೈವಿಕ ರೋಗನಾಶಗಳನ್ನ ಉಪಯೋಗಿಸಿ. ಜೈವಿಕ ರೋಗನಾಶಗಳನ್ನ ಉಪಯೋಗಿಸ್ತು ನೆನಪಾಗುತ್ತೆ ಅಂತಂದ್ರೆ ನಮ್ಮ ಮಣ್ಣಲ್ಲಿ ಸ್ವಲ್ಪ ಏನಾದ್ರೂ ಸಾವಯವ ಪದಾರ್ಥ ಇತ್ತು ಅಂತ ನಾವು ಪ್ರತಿ ವರ್ಷ ಅದನ್ನ ಹಾಕುವಂತ ಅವಶ್ಯಕತೆನೂ ಇಲ್ಲ, ಅಲ್ಲೇ ಬೆಳೀತಾರೆ, ಅಲ್ಲೇ ಬೆಳೀತಾರೆ. ಆದ್ರಿಂದ ಸಾಧ್ಯವಾದಷ್ಟು ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಸಹ ಉತ್ತಮವಾದಂತಹ ಜೈವಿಕ ಗೊಬ್ಬರಗಳು ಸಿಗ್ತವೆ, ಅವನ್ನ ನೀವು ಬಳಸಿ ನಿಮ್ಮ ಕೊಟ್ಟಿಗೆ ಗೊಬ್ಬರ ಆಗ್ಬಹುದು ಅಥವಾ ವರ್ಮಿ ಕಾಂಪೋಸ್ಟ್ ಆಗ್ಬಹುದು, ಅದನ್ನ ಉಪಯೋಗಿಸಿ ಅಟ್ಲೀಸ್ಟ್ ನೀವು ಅದನ್ನ ಉಪಯೋಗಿಸ್ತಾ ಇತ್ತು ಅಂತಂದ್ರೆ ಈ ಮಣ್ಣಿಂದ ಬರುವಂತ ರೋಗಗಳನ್ನು ಕಡಿಮೆ ಖರ್ಚಲ್ಲಿ ನಿರ್ವಹಣೆ, ಅದು ಮುಖ್ಯ ನಮಗೆ. ಕಡಿಮೆ ಖರ್ಚಿನಲ್ಲಿ ನಿರ್ವಹಣೆ ಮಾಡಿ ಉತ್ತಮವಾದಂತಹ ಲಾಭವನ್ನ ಪಡಿಬಹುದು ಸರ್. ಒಳ್ಳೆಯದು ಡಾಕ್ಟರ್ ಅಜಿತ್ ಕುಮಾರ್ ಅವರು, ಇದುವರೆಗೂ ನೀವು ಹೇಳಿದಂಗೆ ನಮ್ಮ ಕೃಷಿ ಪ್ರಾರಂಭವಾಗೋದು ಬೀಜದಿಂದನೇ ಮತ್ತು ಬೀಜದಿಂದ ಮುಕ್ತಾಯವಾಗ್ತಾ ಇರುತ್ತೆ. ಈ ಒಂದು ದಿನದಲ್ಲಿ ಬೀಜದಿಂದ ಮತ್ತು ಮಣ್ಣಿಂದ ಹಲವಾರು ರೋಗಗಳು ಬರ್ತವೆ, ಅವುಗಳ ಒಂದು ಹತೋಟಿಗಾಗಿ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದರೆ, ಕಡಿಮೆ ಖರ್ಚಿನಲ್ಲಿ ಬೀಜೋಪಚಾರ ಮತ್ತು ಮಣ್ಣಿಗೆ ಉಪಚಾರವನ್ನು ಮಾಡೋದ್ರ ಮುಖಾಂತರ ಮೊದಲ ಹಂತದಲ್ಲಿ ಬೀಜಗಳ ಒಂದು ನಿರ್ವಹಣೆಯನ್ನು ಮಾಡಬಹುದು. ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಂಧುರು, ಇದುವರೆಗೂ ಬೀಜ ಮತ್ತು ಮಣ್ಣಿನಿಂದ ಬರುವಂತಹ ರೋಗಗಳ ಹತೋಟಿಗೆ ಅನುಸರಿಸಬೇಕಾದಂತಹ ಮುಂಜಾಗ್ರತಾ ಕ್ರಮಗಳ ಕುರಿತು ಸಸ್ಯ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾರತಿ. ಬನ್ನಿ ರೈತ ಬಂಧುರು, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ. ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂದರೆ ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 34-37.7 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 17.5-18.8 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 50-58% ಮತ್ತು ಕನಿಷ್ಠ ಆರ್ದ್ರತೆ 18-19% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 6-9 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ತಿಳಿಪಡಿಸುವುದೇನೆಂದರೆ, ನೀರಾವರಿ ಸೌಲಭ್ಯವಿದ್ದಲ್ಲಿ ರೈತ ಬಾಂಧವರು ಕಡಲೆ ಮತ್ತು ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯವನ್ನು ಪಡೆಯಬಹುದು. ಇನ್ನು ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ ಶೇಕಡ 11-12, ದ್ವಿದಳ ಧಾನ್ಯಗಳ ತೇವಾಂಶ ಶೇಕಡ 9, ಎಣ್ಣೆ ಕಾಳುಗಳು ಶೇಕಡ 8 ಮತ್ತು ತರಕಾರಿ ಬೀಜಗಳು ಶೇಕಡ 5-6 ಇರಬೇಕು. ಇದರಿಂದ ಹೆಚ್ಚು ದಿನ ಬೀಜಗಳು ಕೆಡದಂತೆ ಸಂರಕ್ಷಣೆ ಮಾಡಬಹುದು, ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ತಪ್ಪಿಸಬಹುದು.

ಪಾಲಿಸು, ಎಷ್ಟಂತ ಬೇಡಲಿ ಗುರುರಾಯ, ಎಷ್ಟಂತ ಬೇಡಲಿ ಗುರುರಾಯ. ಹರಿದಾಡೋ ಇಂದ್ರಗಳನ ನಿಲ್ಲಿಸು, ಗುರು ಹಿರಿಯರ ಸೇವೆಯೊಳಗಿರಿಸು. ಹರಿದಾಡೋ ಇಂದ್ರಗಳನ ನಿಲ್ಲಿಸು, ಗುರು ಹಿರಿಯರ ಸೇವೆಯೊಳಗಿರಿಸು. ಮನವನಿಂದ ಅಜ್ಞೆಯಳು ನರವರ ತಾನಿರಿಸು, ಘನಯೋಗಿ ಸಾಗನದ, ಘನಯೋಗಿ ಸಾಗನದ ನಿದ್ರೆಯವನ ಬಲಿಸು. ಎಷ್ಟಂತ ಬೇಡಲಿ ಗುರುರಾಯ, ಎಷ್ಟಂತ ಬೇಡಲಿ ಗುರುರಾಯ. ಕೈನೇ ನಾನಾಗಿರುವೆ, ಸರ್ವದಯ ಪರಿ ನೀನಾಗಿರುವೆ. ಸರ್ವಕಾಲದಿ ನಿನ್ನ ನಂಬಿರುವೆ, ಸರ್ವಜ್ಞ ಮೂರ್ತಿ, ಸರ್ವಜ್ಞ ಮೂರ್ತಿ ಕಾಪಾಡು ಗುರುವೇ. ಎಷ್ಟಂತ ಬೇಡಲಿ ಗುರುರಾಯ, ಎಷ್ಟಂತ ಬೇಡ ಗುರುರಾಯ. ಹರಿದಾಡೋ ಇಂದ್ರಗಳನ್ನ ನಿಲ್ಲಿಸು, ಗುರು ಹಿರಿಯರ ಸೇವೆಯೊಳಗಿರಿಸು. ಕೊರವೆಗಳು ಕೂಡಲೂರು ಈ ಜನ, ಶರಣಾರದಿಂದದೋಳ್, ಶರಣಾರದಿಂದದೋಳ್ ಎಂತ ಬೆರತು. ಎಷ್ಟಂತ ಬೇಡಲಿ ಗುರುರಾಯ, ಎಷ್ಟಂತ ಬೇಡಲಿ ಗುರುರಾಯ. ಹರಿದಾಡೋ ಇಂದ್ರಗಳನ್ನ ನಿಲ್ಲಿಸು, ಗುರು ಹಿರಿಯರ ಸೇವೆಯೊಳಗಿರಿಸು. ಮನವನಿಂದ ಅಜ್ಞೆಯಳು ನರವರ ತಾನಿರಿಸು, ಘನಯೋಗಿ ಸಾಗನದ, ಘನಯೋಗಿ ಸಾಗನದ ನಿದ್ರೆಯವನ ಬಲಿಸು. ಎಷ್ಟಂತ ಬೇಡಲಿ ಗುರುರಾಯ, ಎಷ್ಟಂತ ಬೇಡಲಿ ಗುರುರಾಯ. ಬೇಡಲಿ ಗುರುರಾಯ, ಎಷ್ಟಂತ ಭಕ್ತಿ ನಂದ ರಂಗನಾಥ ಇನ್ನು ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಭಕ್ತಿ ನಂದ ರಂಗನಾಥ ಇನ್ನು ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ. ಭಕ್ತಿ ಕೋಟಿನಿಂದ ದರುಜನಗೆ